ಮೂಷಿಕವಾಗನ ಮೋದಗ ಹಸ್ತ ಚಾಮರ ಕರ್ಣ ವಿಳಂಬಿದ ಸೂತ್ರ ವಾಮನ ರೂಪ ಮಗೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ವಿಘ್ನ ವಿನಾಯಕ ಪಾದ ನಮಸ್ತೆ ಕನ್ನಿಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀ ಹೃದಯಾನಂದಂ ಸಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿಯೇ ಶರಣಮಯ್ಯಪ್ಪ ವಿಪ್ರಪೂಜ್ಯಂ ವಿಶ್ವವಂದ್ಯಂ ವಿಷ್ಣು ಸಂಭೋ ಪ್ರಿಯಂ ಸುಧಂ ಕ್ಷಿಪ್ರಪ್ರಸಾದ ನಿರದಂ ಸಾಸ್ತಾರಂ ಪ್ರಣಮಾನ್ಯಗಂ ಸ್ವಾಮಿಯೇ ಶರಣಮಯ್ಯಪ್ಪ ಮತ್ತಮಾದಂಗ ಗಮನಂ ಕಾರುಣ್ಯಾಮೃಗಪೂರಿತಂ ಸರ್ವವಿಘ್ನಹರಂ ದೇವಂ ಸಾಸ್ತಾರಂ ಪ್ರಣಮಾನ್ಯಗಂ ಸ್ವಾಮಿಯೇ ಶರಣಮಯ್ಯಪ್ಪ ಅಸ್ಮತ್ಕುಲೇಶ್ವರಂ ದೇವಂ ಅಸ್ಮಚ್ಚತ್ರುವಿನಾಚನಂ ಅಸ್ಮದಿಷ್ಟಪ್ರದಾದಾರಂ ಸಾಸ್ತಾರಂ ಪ್ರಣಮಾನ್ಯಗಂ ಸ್ವಾಮಿಯೇ ಶರಣಮಯ್ಯಪ್ಪ ಪಾಂಡ್ಯೇಚ್ಚ ವಂಶತಿಲಕಂ ಕೇರಳೇ ಕೇಳಿ ವಿಗ್ರಹಂ ಆರ್ತ್ರತ್ರಾಣಪರಂ ದೇವಂ ಸಾಸ್ತಾರಂ ಪ್ರಣಮಾಮ್ಯಗಂ ಸ್ವಾಮಿಯೇ ಶರಣಮಯ್ಯಪ್ಪ ಪಂಚರತ್ನಾಖ್ಯ ಮೇದತ್ಯೋ ನಿತ್ಯಂ ಸುತ್ತ ಪಡೆನ್ನರಹ ತಸ್ಯ ಪ್ರಸನ್ನೋ ಭಗವಾನ್ ಸಾಸ್ತಾ ವಸದಿ ಮಾನಸೇ ಸ್ವಾಮಿಯೇ ಶರಣಮಯ್ಯಪ್ಪ ಶ್ರೀಭೂತನಾಥ ಸದಾನಂದ ಸರ್ವಭೂತ ದಯಾವರ ರಕ್ಷ ರಕ್ಷ ಮಗಾಬಾಲೋ ಶಾಸ್ತ್ರೇ ದುರ್ಭ್ಯಂ ನಮೋ ನಮಃ ಸ್ವಾಮಿಯೇ ಶರಣಮಯ್ಯಪ್ಪ ಭೂತಸೇನಾಯ ವಿದ್ಮಹೇ ಹರಿಹರ ಪುತ್ರಾಯ ಧೀಮಹಿ ತನ್ನೋ ಸಾಸ್ತಾ ಪ್ರಚೋದಯಾತ್ ಸ್ವಾಮಿಯೇ ಶರಣಮಯ್ಯಪ್ಪ ಸಮಸ್ತಾವರಾದ ರಕ್ಷಕನೇ ಶರಣಮಯ್ಯಪ್ಪ ತುಳಸಿಮಣಿ ಮಾರ್ಗನೇ ಶರಣಮಯ್ಯಪ್ಪ